ಹಿರಿಯ ನಾಗರಿಕರಿಗೆ ಬಾಯಿಯ ಆರೋಗ್ಯದ ಬಗ್ಗೆ ಮಾಹಿತಿ. ಈ ವಿಷಯದ ಕುರಿತು ಭಾಗವಹಿಸುವ ವೈದ್ಯರು ಡಾಕ್ಟರ್ ಹೇಮಾ ಟಿಎಸ್. ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ ಜಿ ಸುರೇಖ ಸುರೇಶ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ. ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ. ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ. ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಈಗ ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ್ ಕಾರ್ಯಕ್ರಮ. ಎಸ್ಡಿಎಂ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಕೇಳುಗರಿಗೆಲ್ಲ ಸ್ವಾಗತ. ಇವತ್ತಿನ ವಿಷಯ ಹಿರಿಯ ನಾಗರಿಕರ ಬಾಯಿಯ ಆರೋಗ್ಯದ ಜಾಗೃತಿ. ಈ ಕುರಿತಂಗ ಮಾತನಾಡಲಿಕ್ಕೆ ಬಂದಿದ್ದಾರೆ ಡಾಕ್ಟರ್ ಹೇಮಾ ಟಿಎಸ್. ಇವರು ಮೂಲತಃ ದಾವಣಗೆರೆಯವರು. ತಮ್ಮ ಬಿಡಿಎಸ್ ಪದವಿಯನ್ನು 1999 ಕುವೆಂಪು ವಿಶ್ವವಿದ್ಯಾಲಯದ ದಾವಣಗೆರೆಯ ಬಾಪೂಜಿ ಡೆಂಟಲ್ ಕಾಲೇಜಿನಲ್ಲಿ ಮಾಡಿದರು. ಎಂಡಿಎಸ್ ಸ್ನಾತಕೋತ್ತರ ಪದವಿಯನ್ನು 2012 ರಾಜೀವ್ ಗಾಂಧಿ ವಿಶ್ವವಿದ್ಯಾಲಯದ ಧಾರವಾಡದ ಎಸ್ಡಿಎಂ ದಂತ ಮಹಾವಿದ್ಯಾಲಯದಲ್ಲಿ ಪಡೆದುಕೊಂಡರು. 2005 ಎಸ್ಡಿಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಹಾಗೂ ಎಸ್ಡಿಎಂ ದಂತ ಮಹಾವಿದ್ಯಾಲಯದ ಸಾಮೂಹಿಕ ದಂತ ಚಿಕಿತ್ಸಾ ವಿಭಾಗಕ್ಕೆ ಸೇರಿದ ಇವರು ಕಳೆದ 20 ತಮ್ಮ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಪ್ರಸ್ತುತ ಇವರು ಸಹ ಪ್ರಾಧ್ಯಾಪಕರಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಕೇಳುಗುರೆ, ಈಗ ಹಿರಿಯರ ನಾಗರಿಕರ ಬಾಯಿಯ ಆರೋಗ್ಯದ ಜಾಗೃತಿ ಬಗ್ಗೆ ಅನೇಕ ವಿಷಯಗಳನ್ನು ಡಾಕ್ಟರ್ ತಿಳಿಸಿಕೊಡ್ತಾರಾ, ಕೇಳೋಣಲ್ಲ. ಎಲ್ಲ ಕೇಳುಗರಿಗೆ ನನ್ನ ನಮಸ್ಕಾರ. ನನ್ನ ಕಿರುಪರಿಚಯ ಮಾಡಿದಂತಹ ಸುರೇಖಾ ಅವರಿಗೆ ಧನ್ಯವಾದಗಳು. ಸುರೇಖಾ ಅವರು ಹೇಳಿದಂತೆ ನಾನಿವತ್ತು ಒಂದು ಪ್ರಮುಖವಾದ ಆದರೆ ಬಹಳ ನಿರ್ಲಕ್ಷಿಸಿದಂತಹ ವಿಷಯವಾದ ಹಿರಿಯ ನಾಗರಿಕರಲ್ಲಿ ಬಾಯಿಯ ಆರೋಗ್ಯ ಎಂಬ ವಿಷಯದ ಕುರಿತು ಮಾಹಿತಿ ನೀಡಲಿದ್ದೇನೆ. ಹಿರಿಯ ನಾಗರಿಕರು ಅಂತಂದರೆ 65 ಮೇಲ್ಪಟ್ಟವರು. ಸಾಮಾನ್ಯವಾಗಿ ನಾವು ಎಲ್ಲ ವಯಸ್ಸಿನ ಜನರಲ್ಲಿ ಬಾಯಿಗೆ ಸಂಬಂಧಿಸಿದಂತೆ ಕಾಣುವ ತೊಂದರೆಗಳಂತಂದರೆ ಹಲ್ಲು ಹುಳುಕಾಗಿರಬಹುದು, ಒಸಡಿನ ರೋಗ ಆಗಿರಬಹುದು, ವಕ್ರದಂತ ಆಗಿರಬಹುದು, ಬಾಯಲ್ಲಿ ಹುಣ್ಣು, ಹಲ್ಲು ನೋವು ಬರೋದು, ಹಲ್ಲು ಜುಮ್ಮನ್ನೋದು ಇತ್ಯಾದಿ ತೊಂದರೆಗಳು. ಇವುಗಳ ಜೊತೆಗೆ ವಯಸ್ಸಾದವರಲ್ಲಿ ನಾವು ಹೆಚ್ಚಿನ ಒಸಡಿನ ತೊಂದರೆಗಳನ್ನು ಕಾಣ್ತೇವೆ. ಇದು ಏಜಿಂಗ್ ಪ್ರೋಸೆಸ್ ಅಥವಾ ವಯಸ್ಸಾದವರಲ್ಲಿ ಕಾಣುವಂಥದ್ದು. ಇದರ ಪರಿಣಾಮವಾಗಿ ಏನಾಗ್ತದೆ ಅಂತಂದರೆ ಹಲ್ಲು ಸಡಿಲಗೊಳ್ತವೆ, ನೋವು ಬರಬಹುದು, ಹಲ್ಲು ಸವಕಳಿ ಹೆಚ್ಚಾಗ್ತದೆ, ಆಮೇಲೆ ಬಾಯಿನ ದುರ್ವಾಸನೆ ಕೂಡ ಹೆಚ್ಚಾಗಬಹುದು, ಬಾಯಿಯ ಕ್ಯಾನ್ಸರ್ ಬರಬಹುದು. ಹಾಗೆಯೇ ಇನ್ನೊಂದು ಪ್ರಮುಖವಾದ ವಿಷಯ ಅಂತಂದರೆ ಹಲ್ಲು ಸೆಟ್ಟಿನ ಸಂಬಂಧ ತೊಂದರೆಗಳು, ಅವು ಹೆಚ್ಚಾಗಿ ಕಾಣ್ತವೆ. ನಮಗೆ ವಯಸ್ಸಾದಂತೆ ನಮ್ಮ ಬಾಯಿಯ ಆರೋಗ್ಯದ ಅಗತ್ಯಗಳು ಸಹ ಬದಲಾವಣೆ ಆಗ್ತದೆ. ಯಾಕಪ್ಪ ಅಂತಂದರೆ ಮೊದಲನೇದಾಗಿ ವಯಸ್ಸಿಗೆ ತಕ್ಕಂತೆ ನಮ್ಮ ದೇಹದಲ್ಲಿ ಆಗುವಂಥ ಬದಲಾವಣೆಗಳ ಕಾರಣದಿಂದ, ಎರಡನೇದಾಗಿ ಈ ವಯಸ್ಸಿಗೆ ಸಂಬಂಧಿಸಿದಂಗೆ ನಮಗೆ ಕೆಲವೊಂದು ಕಾಯಿಲೆಗಳು ಸಹ ಬರ್ತವೆ. ಈ ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ನಾರ್ಮಲಿ ನಾವು ಕಾಣುವಂಥದ್ದು. ಮೂರನೇದಾಗಿ ಈ ರೋಗಗಳ ಸಲುವಾಗಿ ನಾವೇನು ಔಷಧಿಗಳನ್ನು ತಗೊಳ್ತೀವಲ್ಲ ಅದರ ಸಲುವಾಗಿನೂ ಬಾಯಲ್ಲಿ ಹಲವಾರು ತೊಂದರೆಗಳು ಅಥವಾ ಬದಲಾವಣೆಗಳನ್ನು ಸಹ ನಾವು ಕಾಣಬಹುದು. ಭಾರತದಲ್ಲಿ ಕೆಲವು ಅಧ್ಯಯನಗಳ ಪ್ರಕಾರ ನಾವು ನೋಡೋದಾಯಿತು ಅಂತಂದರೆ 43% ವೃದ್ಧರಲ್ಲಿ ಸಕ್ಕರೆ ಕಾಯಿಲೆ, 40% ಜನರಲ್ಲಿ ಬಿ ಪಿ ಕಾಯಿಲೆ, 33% ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳು ಹಾಗೂ 18% ಉಸಿರಾಟದ ತೊಂದರೆಗಳು, 30% ಜನರಲ್ಲಿ ಅಸ್ಥಿ ಸಂಧಿವಾತ ಅಥವಾ ರುಮೆಟಾಯ್ಡ್ ಆರ್ಥ್ರೈಟಿಸ್, ಆಸ್ಟಿಯೋಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ ಅವೆಲ್ಲ ಕಾಣ್ತವೆ. ಇತ್ತೀಚಿನ ದಿನಗಳಲ್ಲಿ ಈ ನರಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಸಹ ಹೆಚ್ಚಾಗ್ತಾ ಇದ್ದಾವೆ. ಇನ್ನು ಕೆಲವು ಅಧ್ಯಯನಗಳ ಪ್ರಕಾರ ಹೇಳೋದಾಯ್ತಂತಂದರೆ ಈ ಹಲವಾರು ದೇಹದ ರೋಗಗಳಿಗೆ ಲೈಕ್ ನಿಮ್ಮ ಸಕ್ಕರೆ ಕಾಯಿಲೆ ಇರ್ಬೋದು, ಹೃದಯ ರೋಗ ಇರ್ಬೋದು, ಬುದ್ಧಿಮಾನ್ಯತೆ ಅಥವಾ ಖಿನ್ನತೆ ಕೂಡ ಈ ರೋಗಗಳ ಸಂಬಂಧವನ್ನು ಬಾಯಿಯರ ಆರೋಗ್ಯದ ಜೊತೆ ಇರೋದನ್ನು ಸಹ ನಾವು ಕಂಡಿಡ್ಕೊಂಡಿದ್ದೇವೆ. ಇವಾಗ ಈ ಬಾಯಿಯ ಆರೋಗ್ಯವು ದೇಹದ ಆರೋಗ್ಯದ ಮೇಲೆ ಹಾಗೂ ದೇಹದ ಆರೋಗ್ಯ ಬಾಯಿಯ ಆರೋಗ್ಯದ ಮೇಲೆ ಅವಲಂಬಿಸಿರುತ್ತೆ. ಓಕೆ, ಸೊ ಬಾಯಿಯ ತೊಂದರೆಗಳು ದೇಹದ ಆರೋಗ್ಯದ ಮೇಲೆ ಪರಿಣಾಮ ಬೀಳಬಹುದು. ಹಾಗೆಯೇ ದೇಹದ ರೋಗ ಲಕ್ಷಣಗಳೇನಿರ್ತಾವಲ್ಲ ಅವನ್ನ ನಾವು ಬಾಯಲ್ಲಿ ಕಂಡುಕೋತೇವೆ. ಈಗ ನಾವು ಬಾಯಿಯ ಮತ್ತು ದೇಹದ ಆರೋಗ್ಯದ ಸಂಬಂಧಗಳ ಬಗ್ಗೆ ನೋಡೋದಾಯ್ತು ಅಂತಂದರೆ ಒಂದು ಉದಾಹರಣೆ ಹೇಳ್ತೀನಿ. ಒಸಡಿನ ರೋಗ ಇರೋರಲ್ಲಿ ನಾವು ಹೆಚ್ಚಾಗಿ ಹೃದಯದ ರೋಗ ಬರುವ ಅಥವಾ ಹೃದಯದ ರಕ್ತನಾಳಗಳ ರೋಗ ಬರುವಂಥದ್ದು, ಶ್ವಾಸಕೋಶ ಸಂಬಂಧಿತ ರೋಗ ಬರಬಹುದು, ರುಮಟಾಯ್ಡ್ ಆರ್ಥ್ರೈಟಿಸ್ ಅಂತ ಹೇಳ್ತೀವಲ್ಲ, ಈ ಕಾಯಿಲೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗ್ತದೆ. ಅದರಿಂದ ನಾವು ಆದಷ್ಟು ಒಸಡಿನ ಆರೋಗ್ಯವನ್ನು ಕಾಪಾಡಿಕೊಳ್ಳೋದು ಬಹಳ ಅಗತ್ಯ. ಇದೇ ರೀತಿ ದೇಹದ ರೋಗಗಳಿಂದ ಸಹ ಬಾಯಿ ಆರೋಗ್ಯ ಕೆಡೋ ಚಾನ್ಸಸ್ ಇರ್ತದೆ. ಈಗ ಸಕ್ಕರೆ ಕಾಯಿಲೆ ಇರೋವಂಥರಲ್ಲಿ ನಾವು ಬಾಯಲ್ಲಿ ಸೋಂಕು ಹೆಚ್ಚಾಗಿ ಕಾಣಬಹುದು. ಆಮೇಲೆ ಬಾಯಲ್ಲಿ ಏನಾದರೂ ಗಾಯ ಆಯಿತು ಅಂತಂದರೆ ಅದು ಬೇಗನೆ ವಾಸಿ ಆಗೋದಿಲ್ಲ. ಆಯಿತಾ, ಆಮೇಲೆ ರಕ್ತದ ಸಕ್ಕರೆ ಅಂಶ ನಾವೇನಾದರೂ ತಡೆಗಟ್ಟಿಲ್ಲ ಅಂತಂತಂದರೆ ಒಸಡಿನ ರೋಗ ಉಲ್ಬಣಗೊಳ್ಳಬಹುದು. ಹಾಗೆ ಒಸಡಿನ ರೋಗ ಇದ್ದವರಲ್ಲಿ ಬ್ಲಡ್ ಶುಗರ್ ಸಹ ಶೂಟಪ್ ಆಗ್ತದೆ. ಆಮೇಲೆ ರಕ್ತ ಕಾಯಿಲೆ ಇರೋರಲ್ಲಿ ಒಸಡಿನ ರೋಗನೂ ಬರ್ತದೆ. ಅದೇ ರೀತಿ ಒಸಡಿನ ರೋಗದ ಪರಿಣಾಮ ಬಿ ಪಿ ಅಥವಾ ರಕ್ತದೊತ್ತಡದ ಮೇಲೇನೂ ಕಾಣಬಹುದು. ಅದಕ್ಕೇನಪ್ಪ ಅಂತಂದರೆ ನೀವೀಗ ಒಸಡಿನ ಪ್ರಾಬ್ಲಮ್ ಚಿಕಿತ್ಸೆ ಮಾಡಿಕೊಂಡ್ರಿ ಅಂತಂದರೆ ಬಿ ಪಿನೂ ಆಟೋಮ್ಯಾಟಿಕಲಿ ಕಂಟ್ರೋಲಿಗೆ ಬರಬಹುದು. ಈಗ ಬಿ ಪಿ ಕಂಟ್ರೋಲ್ ಬಂತು ಅಂತಂದರೆ ಅದರದ್ದು ರಿಲೇಟೆಡ್ ತೊಂದರೆಗಳು ಹೃದಯಾಘಾತ ಆಗಿರ್ಬೋದು ಅಥವಾ ಸ್ಟ್ರೋಕ್ ಆಗಿರ್ಬೋದು ಅದು ಆಗುವ ಸಾಧ್ಯತೆಯೂ ಸಹ ನಾವು ಕಡಿಮೆ ಮಾಡ್ಬೋದು. ಇದರಿಂದ ನಾವು ಅರ್ಥ ಮಾಡ್ಕೋಬೇಕು ನಮ್ಮ ಬಾಯಿಯ ಆರೋಗ್ಯ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿ. ಇದಷ್ಟೇ ಅಲ್ಲದೆ ನಾವು ಬಾಯಿಯ ತಪಾಸಣೆ ಮಾಡಿ ಹಲವಾರು ದೇಹದಲ್ಲಿರುವ ತೊಂದರೆಗಳನ್ನು ಸಹ ಪತ್ತೆ ಹಚ್ಬೋದು. ಈಗ ನೀವು ಡಾಕ್ಟರ್ ಹತ್ರ ಹೋಗಿದಾವಾಗ ಡಾಕ್ಟರ್ ನಿಮಗೆ ಬಾಯಿ ತೋರಿಸ್ರಿ ಅಂತ ಹೇಳ್ತಾರೆ. ಅವಾಗ ಏನು ನೋಡ್ತಾರೆ? ನಾಲ್ಗೆ ನೋಡ್ತಾರೆ. ನಾಲ್ಗೆ ನೋಡೋದ್ರಿಂದ ನಮ್ಮ ದೇಹದಲ್ಲಿ ಆಗ್ತಿರುವಂಥ ಎಷ್ಟೊಂದು ರೋಗಗಳ ಬಗ್ಗೆ ಮಾಹಿತಿ ಸಿಗ್ತದೆ. ಅದೇ ನೀವು ಹಲ್ಲಿನ ಡಾಕ್ಟರ್ ಹತ್ರ ಹೋದರೆ ಬರೀ ಹಲ್ಲಷ್ಟೇ ನೋಡೋದಿಲ್ಲ, ನಾಲ್ಗೆ ನೋಡೋದು, ತುಟಿ ನೋಡೋದು, ಬಾಯಿ ನೋಡೋದು, ಹಲ್ಲುಗಳನ್ನು ನೋಡಿ, ಹಲ್ಲಲ್ಲಿರೋ ಚೇಂಜಸ್ಸನ್ನು ನೋಡಿ ಸಹ ನಾವು ದೇಹದ ತೊಂದರೆಗಳ ಬಗ್ಗೆ ಮಾಹಿತಿ ಕಂಡಿಡ್ಕೋಬೋದು. ಇನ್ನು ಈ ದೀರ್ಘಕಾಲದ ರೋಗಗಳಿಗೆ ಸಂಬಂಧ ನಾವು ಔಷಧಿ ತಗೊಳ್ತೀವಲ್ಲ, ಅದರ ಸಲುವಾಗಿ ಏನು ಬಾಯಲ್ಲಿ ಬದಲಾವಣೆ ಆಗ್ತದೆ ಅಂತಂದರೆ ಬಹಳ ಕಾಮನ್ನಾಗಿ ನಾವು ನೋಡೋದಾಯಿತು ಅಂತಂದರೆ ಬಾಯಿ ಒಣಗುವಂಥದ್ದು. ಹೆಚ್ಚು ವಯಸ್ಕರಲ್ಲಿ ನಾವು ಪ್ರತಿದಿನ ಮಾತ್ರೆ ತಗೊಳ್ತಾರಲ್ಲ, ಅವರಲ್ಲಿ ನೋಡೋದು ಏನಪ್ಪ ಅಂತಂದರೆ ಬಾಯಿ ಒಣಗ್ತದೆ ಪಾಪ ಅವರಲ್ಲಿ. ಆಯಿತಾ, ಅದರಿಂದ ಬಾಯಿ ಒಣಗೋದ್ರಿಂದ ಏನಾಗುತ್ತೆ, ಹಲ್ಲು ಹುಳುಕಾಗೋದು ಚಾನ್ಸಸ್ ಜಾಸ್ತಿ ಇರುತ್ತೆ. ಆಮೇಲೆ ಬಾಯಲ್ಲಿ ದುರ್ವಾಸನೆ ಬರುವಂಥದ್ದು. ಈಗ ಅವರು ಡೆಂಚರ್ ಹಾಕೋತಿರ್ತಾರೆ, ಹಲ್ಲು ಸೆಟ್ ಹಾಕೊತಾರೆ, ಅದು ಉರಿತ ಬರ್ಬೋದು ಅಥವಾ ಸೆಟ್ ಸರಿಯಾಗಿ ಕೂತ್ಕೊಳ್ದಲ್ಲೇ ಇರೋದು, ತೊಂದರೆ ಆಗೋದು, ಈ ಥರದ್ದೆಲ್ಲ ತೊಂದರೆಗಳಾಗ್ಬೋದು. ಇದಲ್ದೇ ಈ ಮಾತ್ರೆಗಳ ಸಲುವಾಗಿ ಆಹಾರ ರುಚಿ ಹತ್ತೋದಿಲ್ಲ, ರುಚಿ ಬದಲಾವಣೆ ಆಗೋದು, ನುಂಗ್ಲಿಕ್ಕೆ ಸಹ ತ್ರಾಸಾಗೋದು, ಇಂಥವೆಲ್ಲ ಪ್ರಾಬ್ಲಮ್ಸ್ ನಾವು ದೀರ್ಘಕಾಲ ಮಾತ್ರೆಗಳ ಸೇವನೆಯಿಂದ ಆಗ್ತದೆ. ಸೊ ನಾವೀಗ ಇಷ್ಟೊಂದೆಲ್ಲ ತೊಂದರೆಗಳ ಬಗ್ಗೆ ಮಾತಾಡಿದ್ವಿ, ಈಗ ಹೆಂಗೆ ಬಾಯಿ ಆರೋಗ್ಯ ನಾವು ಕಾಪಾಡ್ಕೊಳ್ಳೋದು? ಬಹಳ ಇದು ಸಿಂಪಲ್ ಆಗಿರುವಂಥ ವಿಷಯ. ದಿನಕ್ಕೆ ಎರಡು ಬಾರಿ ಹಲ್ಲು ತಿಕ್ಕಬೇಕು, ನಾಲಿಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು, ಆಹಾರ ಸೇವನೆ ಮಾಡಿದ ನಂತರ, ಅಂದರೆ ಬರೀ ಊಟ ಮಾಡಿದ್ರಷ್ಟೇ ಅಲ್ಲ, ಈಗ ಟೀ ಕಾಫಿ ಕುಡಿದ್ರೇನೂ ಸಹ ನಾವು ಬಾಯಿ ಮುಕ್ಕಳಿಸ್ಬೇಕಾಗ್ತದೆ. ಪೌಷ್ಟಿಕ ಆಹಾರ ಸೇವನೆ, ಈಗಿನ ಕಾಲದಲ್ಲಿ ಪೌಷ್ಟಿಕ ಆಹಾರ ಸೇವನೆ ಒಂದು ಬಹಳ ಮುಖ್ಯವಾದ ಅಂಶ ಅಂತ ನಾನು ಹೇಳ್ತೀನಿ. ಹಾಗೆ ನಿಯಮಿತವಾಗಿ ದೇಹದ ಹಾಗೂ ಬಾಯಿಯ ತಪಾಸಣೆ ಮಾಡಿಸ್ಕೊಳ್ತಾ ಇರಬೇಕು, ಹಾಗೂ ತಜ್ಞರು ಏನು ಸಲಹೆಗಳನ್ನು ನೀಡ್ತಾರಲ್ಲ ಅದನ್ನು ಪಾಲಿಸಬೇಕು, ಮತ್ತು ಸಮಯಕ್ಕೆ ಸರಿಯಾಗಿ ಔಷಧಿಗಳನ್ನು ಸೇವಿಸಬೇಕು. ಅವ್ರು ಹೇಳಿದ್ದ ಟೈಮ್ ಬಿಟ್ಟು ನಮಗೆ ತಿಳಿದಾವಾಗ ಔಷಧಿಗಳನ್ನು ಸೇವಿಸೋದಲ್ಲ. ಆಮೇಲೆ ದುಶ್ಚಟಗಳಾದಂತಹ ಮದ್ಯಪಾನ ಧೂಮ್ರಪಾನದಿಂದ ದೂರ ಇರಬೇಕು. ಇನ್ನೊಂದು ಅತಿ ಮುಖ್ಯವಾದ ಸಲಹೆ ನಾನೇನು ಹೇಳಬೇಕಂತೀನಿ ಅಂತಂದರೆ, ನೀವು ವೈದ್ಯರಲ್ಲಿ ಹೋಗ್ತಿರಲ್ಲ ಆವಾಗ ನಿಮ್ಮ ಆರೋಗ್ಯದ ಬಗ್ಗೆ ಏನೇನು ನಿಮಗೆ ತೊಂದರೆಗಳಿದೆ, ಬಿ ಪಿ ಇರ್ಬೋದು, ಶುಗರ್ ಇರ್ಬೋದು, ಏನಾದರೂ ಸರ್ಜರಿ ಆಗಿದ್ದರೆ ಅದ್ರ ಬಗ್ಗೆ ಕರೆಕ್ಟಾಗಿ ಹೇಳಬೇಕು, ಯಾವ ಮಾತ್ರೆಗಳು ತಗೊಳ್ತಾ ಇದ್ದೀರಾ ಅಂತೆಲ್ಲ ಸರಿಯಾದ ಮಾಹಿತಿ ಕೊಡಬೇಕು. ಆಮೇಲೆ ಸಾಧ್ಯವಾದಷ್ಟು ವೈದ್ಯರ ಸಲಹೆ ಮೇರೆಗೇ ಮಾತ್ರೆಗಳನ್ನು ತಗೊಳ್ಳಿ. ಈಗ ಮೆಡಿಕಲ್ ಶಾಪಿಗೆ ಹೋಗ್ಬಿಟ್ಟು ಏನೋ ಒಂದು ಕೊಡ್ತಾರೆ, ಅದನ್ನು ತೊಗೊಂಡ್ರೆ ನಿಮ್ಗೆ ಕೆಲವೊಂದು ತೊಂದರೆಗಳೂ ಆಗೋವಂಥ ಚಾನ್ಸಸ್ ಇರ್ತದೆ. ಅದಕ್ಕೆ ವೈದ್ಯರ ಸಲಹೆ ಪಡೆದೇ ಮಾತ್ರೆಗಳನ್ನು ತೊಗೊಳ್ಬೇಕು. ಈ ರೀತಿ ನಿಮ್ಗೆ ಯಾವುದಾದ್ರೂ ಬಾಯಲ್ಲಿ ಸಮಸ್ಯೆ ಇದ್ದರೆ ಯಾವುದೇ ಥರದ ಸಮಸ್ಯೆಗೂ ನಮ್ಮ ಎಸ್ ಡಿ ಎಂ ದಂತ ಚಿಕಿತ್ಸಾಲಯದಲ್ಲಿ ನಾವು ಚಿಕಿತ್ಸೆಗಳನ್ನು ನೀಡ್ತೇವೆ. ಅದಷ್ಟೇ ಅಲ್ಲದೇ ನಮ್ಮಲ್ಲಿ ಒಂದು ತಂಬಾಕು ತ್ಯಜಿಸಲು ಸಹ ತಂಬಾಕು ಮುಕ್ತಿ ಸಲಹಾ ಕೇಂದ್ರ ಅಂತಲೂ ಇದೆ. ತಂಬಾಕಿನಿಂದ ಯಾರ್ಯಾರಿಗೆ ಬಿಡುಗಡೆ ಬೇಕಲ್ಲ ಅವರೆಲ್ಲ ಬಂದು ಆದಷ್ಟು ಹೆಚ್ಚಿನ ಜನರು ಬಂದು ಅದನ್ನು ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ನಾನು ಕೇಳ್ಕೊತೇನೆ. ಬರೀ ನಮ್ಮ ಕಾಲೇಜ್ ಅಲ್ಲದೇ ಸರ್ಕಾರನೂ ಸಹ ಹಿರಿಯ ನಾಗರಿಕರ ಬಾಯಿ ಆರೋಗ್ಯದ ಸುಧಾರಣೆಗಂತ ಹೇಳಿ ಕೆಲವೊಂದು ಯೋಜನೆಗಳನ್ನು ಜಾರಿಗೆ ತಂದಿದೆ. ಇವುಗಳು ಯಾವಪ್ಪ ಅಂತಂದರೆ ದಂತ ಭಾಗ್ಯ ಯೋಜನೆ. ಕೆಲವರೆಲ್ಲ ಇದನ್ನು ಕೇಳಿರಬಹುದು. ಇದರಲ್ಲಿ ಏನು ಮಾಡ್ತಾರೆ ಅಂತಂದರೆ, ಈಗ ಒಂದು ಮನುಷ್ಯನಲ್ಲಿ 4 ಹೆಚ್ಚು ಹಲ್ಲು ಉದುರು ಹೋಗಿದೆ ಅಥವಾ ಇಲ್ಲ ಅಂತಂದರೆ ಹಲ್ಲಿನ ಸೆಟ್ಟು ಫ್ರೀಯಾಗಿ ಹಾಕ್ಕೊಡ್ತಾರೆ. ಆಯಿತಾ? ಇನ್ನೊಂದು ಆಯುಷ್ಮಾನ್ ಭಾರತ್ ಯೋಜನೆ ಅಂತ ಇದೆ. ಇದರಲ್ಲಿ ಬಾಯಿಯ ಕ್ಯಾನ್ಸರಿನ ಶಸ್ತ್ರಚಿಕಿತ್ಸೆಗಳಾಗಿರ್ಬೋದು ಅಥವಾ ಈಗ ಅಡ್ಮಿಟ್ ಆಗುವಂಥದ್ದು ದಾಖಲಾತಿ ಆಗುವಂತಹ ಯಾವುದಾದ್ರೂ ನಿಮಗೆ ಕಾಯಿಲೆ ಇತ್ತು ಅಂತಂದರೆ ಅಥವಾ ಆಪರೇಷನ್ ಮಾಡಬೇಕಾದಂಥ ಬಾಯಿಯ ಅಂಥ ರೋಗಗಳಿಗೆ ಈ ಆಯುಷ್ಮಾನ್ ಭಾರತ್ ಕವರೇಜ್ ಇರ್ತದೆ. ಆಯಿತಾ? ಆದ್ದರಿಂದ ನಾನು ಕೊನೆಗೆ ಏನಪ್ಪ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಬಾಯಿಯ ಆರೋಗ್ಯವೇ ದೇಹದ ಆರೋಗ್ಯ ಅಂತ ತಿಳ್ಕೊಂಡು ನಾನು ಮೇಲೆ ಹೇಳಿದ ರೀತಿಯಲ್ಲಿ ಎಲ್ಲ ಹಿರಿಯ ನಾಗರಿಕರು ತಮ್ಮ ಬಾಯಿ ಆರೋಗ್ಯವನ್ನು ಕಾಪಾಡಿಕೊಂಡಲ್ಲಿ ನೀವು ನಗ್ನಗ್ತಾ ಸಂತೋಷದಿಂದ ಆತ್ಮವಿಶ್ವಾಸದೊಂದಿಗೆ ನಿಮ್ಮ ಉಳಿದ ಜೀವನವನ್ನು ನಡೆಸಬಹುದು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಧನ್ಯವಾದಗಳು. ಕೇಳಿದ್ರಲ್ಲ ಕೇಳುಗುರಿ, ಹಿರಿಯ ನಾಗರಿಕರು ಬಾಯಿ ಆರೋಗ್ಯವನ್ನು ಹೆಂಗೆ ಕಾಪಾಡಿಕೊಳ್ಬೇಕು ಅನ್ನೋದ್ರ ಕುರಿತಂಗೆ ಡಾಕ್ಟರ್ ಹೇಮಾ ಟಿ ಎಸ್ ಅವರು ಅನೇಕ ವಿಷಯಗಳನ್ನು ತಿಳಿಸಿದರು. ಈಗ ನಿಮಗೆ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ನೀವು ಪ್ರಶ್ನೆಗಳನ್ನು ಕೇಳಿ ಉತ್ತರವನ್ನು ತಿಳಿದುಕೊಳ್ಬಹುದು. ಮೊದಲನೇ ಕರೆ ಯಾರ್ದು ಅಂತ ಹೇಳಿ ನೋಡೋಣ. ಹಲೋ, ನಮಸ್ತೆ. ಹಲೋ ರೀ. ನಮಸ್ತೆ. ನಮಸ್ತೆ. ನಾವು ಇಲ್ಲಿ ರಾಯಪುರದಿಂದ ಭೀಮರಾವ್ ಕೊಕಟೆ ಮಾತಾಡೋದ್ರಿ. ಹೇಳ್ರಿ ಭೀಮರಾವ್. ನಮಗೀಗ 65 ವರ್ಷ ವಯಸ್ಸು ರೀ. ಓಕೆ. ಮಣ್ಕೊಂದ ಹೇಳಿದಾಗ ಬಾಯಾಗ ಬಿಳಿ ಲೊದಡೆ ಬರ್ತೈತ್ರಿ. ಬಿಳಿ ಏನ್ ಬರತ್ತೆ? ಲೊದಡೆ ತೇಳಿ ಬೆಳಗ ಬುರುಗಟ್ಲೆ ಬರ್ತೈತ್ರಿ. ಓಕೆ. ಹ್ಞೂನ್ರಿ. ಹಾನ್ರಿ. ಬಿಪಿ ಶುಗರ್ ಏನು ಇಲ್ರಿ? ಹಾ, ಪರವಾಗಿಲ್ಲ. ಅದು ಮೋಸ್ಟ್ಲಿ ನಿಮ್ಗೆ ಬಾಯಿ ಒಣಗಿ ಆತರ ಆಗ್ತಾ ಇರಬಹುದು. ಹಾ, ಬಾಯಿ ಒಣಗ್ತದೆ. ನೀವು ಹೆಚ್ಚಾನ್ ಹೆಚ್ಚು ನೀರು ತಗೊಳ್ತಾ ಇರಿ ಅಷ್ಟೇ, ಮತ್ತೇನು ಜಾಸ್ತಿ ಮಾಡ್ಬೇಕಂತ ಇಲ್ಲ. ತಂಬಾಕ್ ಏನಾದ್ರೂ ಹಾಕೋತೀರಾ? ತಂಬಾಕ್ ಏನ್ ಹಾಕೊಂಡಿಲ್ಲ ಅಂದ್ರೆ ಒಳ್ಳೆ ವಿಷಯ ಅದು. ಹೆಚ್ಚಾನ್ ಹೆಚ್ಚು ನೀರು ಆವಾಗ ಒಂದ್ ಸ್ವಲ್ಪ ನೀರು ಕುಡಿತಾ ಇರಿ, ಅದೇನಂತ ದೊಡ್ಡ ಸಮಸ್ಯೆ ಅಲ್ಲ. ನಿಮ್ಗೆ ಅದನ್ನು ಬಿಟ್ಟು ಬೇರೆ ಏನಾದರೂ ಏನೋ ಬಾಯಲ್ ವಾಸನೆ ಅಥವಾ ಆ ಥರ ಏನಾರು ಅನಿಸಿತ್ತಂತಂದರೆ ನೀವು ನಮ್ಮ ಹಲ್ಲಿನ ದವಾಖಾನೆಗೆ ಬಂದರೆ ನಾವು ಒಂದ್ಸಲ ನಿಮ್ಮ ಬಾಯಿ ತಪಾಸಣೆ ಮಾಡಿ ಏನಾದರೂ ಬೇರೆ ಇತ್ತಂದರೆ ಹೇಳಲಿಕ್ಕೆ ಬರ್ತದೆ. ಹಾಂ, ಹಂಗಂದ್ರೆ ನೀವು ಬರೀ ನೀರು ಕುಡಿದ್ರೆ ನನ್ಗೆ ಅನ್ಸೋ ಮಟ್ಟಿಗೆ ನಿಮ್ಮ ತೊಂದರೆ ಇದಾಗ್ಬೋದು. ನಮಸ್ಕಾರ ಮೇಡಮ್. ನಮಸ್ಕಾರ. ಹಲೋ ಡಾಕ್ಟರ್, ಹಿರಿಯ ನಾಗರಿಕರಿಗೆ ವಯಸ್ಕರಿಗೆ ಏನ್ ಪರಿಚಯ ಅವ್ರಿಗೆ ಎತ್ತಕೊಂಡ್ರಲ್ಲ ಮಾಹಿತಿ ಅಂದ್ರೆ ಹಿರಿಯ ನಾಗರಿಕರ ಬಾಯಿ ಆರೋಗ್ಯದ ಜಾಗೃತಿ ಅಷ್ಟೇ ಯಾಕೆ, ಉಳಿದವ್ರದ್ದು ಯಾಕಿಲ್ಲ? ಆರೋಗ್ಯ ನಮ್ಮ ಆರೋಗ್ಯ ಸಂವಾದದಲ್ಲಿ ಏನಾಗುತ್ತೆ ಅಂತಂದ್ರೆ, ಇವ್ರೆ ಪ್ರತಿ ಒಂದೊಂದು ವಾರನೂ ಒಂದೊಂದು, ಈಗ ಹೋದ ತಿಂಗಳಲ್ಲಿ ನೀವು ಮಹಿಳೆಯರು ಮತ್ತು ಬಾಯಿ ಆರೋಗ್ಯ ಆತರ ಕೇಳಿದ್ರಿ. ಇನ್ನು ಒಂದ್ ಸ್ವಲ್ಪ ದಿನ ಮುಂಚೆ ಎಲ್ಲರಿಗೂ ನಾವು ಈ ಆರೋಗ್ಯ ಸಂವಾದವನ್ನು ಇಟ್ಕೊಂಡಿದ್ವಿ. ಹಾಗಲ್ಲ, ಹಿರಿಯ ನಾಗರಿಕರಿಗೆ ಇಂತಹ ಸಮಸ್ಯೆಗಳು ಜಾಸ್ತಿ ಇರುತ್ತೆ ಅನ್ನೋದ್ರ ಕುರಿತಂಗೆ ಈಗ ಮಾತಾಡೋಣ ಅಂತ ಹೇಳಿ ಈ ವಿಷಯವನ್ನ ತೆಗೆದುಕೊಂಡಿದ್ದಾರೆ ಡಾಕ್ಟರು. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಹಲೋ ಹಲೋ ನಮಸ್ಕಾರ ಮೇಡಮ್. ನಮಸ್ಕಾರ, ಯಾರು ಮಾತಾಡುದು? ಎಸ್ಟೀಮ್ ಡಾಕ್ಟರ್ ಕಾರ್ಯಕ್ರಮ ಇದು. ನಾವು ಸಮೂರ್ ತಾಲೂಕು ಎಲ್ಇಜಿಯಿಂದ ಶಿವಪ್ಪ ಅಂತ ಮಾತಾಡುದು. ಹೇಳಿ, ಏನ್ ಪ್ರಶ್ನೆ? ನಮ್ದು ಈಗ ವಯಸ್ಸು ನನಗೆ 45 ಮೇಡಮ್. ನನಗೊಂದು 4 ಹೋಗಿದ್ದವು. ಓಕೆ. ಅವನ್ನ ಹೊಳೆ ಹಾಕಿಸ್ಕೋಬೇಕು ಅಂತ ಮಾಡಿದ್ವಿ ಮೇಡಮ್. ಹಾಕಿಸ್ಕೋಬಹುದು. ಊಟ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ, ಮತ್ತೆ ಮುಂದಿನ ಹಲ್ಲು 2 ಹೋಗಿದೆ ಮೇಡಮ್. ಒಂದ್ ಹಲ್ಲು ಅದಾಗ್ತದೆ, ಊಟ ಮಾಡಕ್ ತೊಂದರೆ ಆಗ್ತದೆ. ಅದಕ್ಕೆ ಯಾವ ತರ ನೀವು ಕೊಡ್ಬೇಕು? ಹೌದು, ಈಗ ಏನಂತಂದ್ರೆ ನೀವು ಫಸ್ಟ್ ಬಂದು ಒಂದು ತಪಾಸಣೆ ಮಾಡಿಸ್ಬೇಕಾಗ್ತದೆ ಹಲ್ಲಿಂದೆಲ್ಲ, ಬಾಯಿಂದು. ಯಾವ್ಯಾವ ಹಲ್ಲು ಅಲ್ಗಾಡ್ತಿದಾವೆ, ಉಳಿಸ್ಲಿಕ್ಕೆ ಬರ್ಲಿಲ್ಲ ಅಂತಂದ್ರೆ ಅಂತ ಹಲ್ಲನ್ನು ತೆಗಿಬೇಕಾಗ್ತದೆ. ಅವು ಬಾಯಲ್ಲಿ ಇದ್ರೆ ನಿಮಗೆ ತೊಂದರೆನೇ ಜಾಸ್ತಿ ಉಪಯೋಗಕ್ಕಿಂತ, ಅಂತ ಹಲ್ಲುಗಳನ್ನು ತೆಗಿಬೇಕು. ತೆಗೆದು ಮತ್ತೆ ಇನ್ನ ಉಳಿದಿರೋ ಅಂತ ಖಾಲಿ ಜಾಗಕ್ಕೆ ನಾವು ಹಲ್ಲಿನ ಸೆಟ್ ಅನ್ನು ಹಾಕೊಡ್ಬೋದು. ಹಲೋ, ನಮಸ್ತೆ. ಅಲ್ರಿ, ಮತ್ತ 45 ವರ್ಷ ಆದವ್ರಿಗೆ ಫ್ರೀ ಹಾಕ್ತಾರಂತ ಹೇಳ್ತಾರಲ್ಲ ಹಲ್ಲು? ಹೌದ್ರಿ, ಹಾಕ್ತೇವೆ. ಪೂರ್ತಿ ಸಟ್ ಆಗ್ತಾರೆ. ಈಗ ನೋಡಿ, 40 ವರ್ಷದ ಮೇಲ್ಪಟ್ಟವರಿಗೆ 4 ಹಲ್ಲು ಮಿನಿಮಮ್, ಅಂದ್ರೆ ಕನಿಷ್ಠ 4 ಹಲ್ಲಾದ್ರೂ ಮಿಸ್ಸಿಂಗ್ ಇರ್ಬೇಕು. ಫುಲ್ ಹಲ್ಲು, ಒಂದು ಹಲ್ಲಿಲ್ಲ ಅಂತಂದ್ರೇನು ಸೆಟ್ ಪೂರಾ ಸೆಟ್ಟು ಹಾಕ್ಲಿಕ್ಕೆ ಬರ್ತದೆ. 4ಕ್ಕಿಂತ ಹೆಚ್ಚು ಎಷ್ಟೇ ಹಲ್ಲನ್ನು ನಿಮ್ಮಲ್ಲಿ ಸರ್ಕಾರ ಯೋಜನೆದಾಗ ಹಾಕ್ತೀರಾ ದುಡ್ಡು ತಗೊಂಡು ಹಾಕ್ತೀರಾ? ಎರಡೂ ತರ ಇದೆ ಇವರೇ. ದಂತ ಭಾಗ್ಯ ಯೋಜನೆ ಅಂತ ನಾನು ಅವಾಗಲೇ ನನ್ನ ಮಾಹಿತಿ ನೀಡಬೇಕಾದ್ರೆ ಹೇಳಿದೆ. ದಂತ ಭಾಗ್ಯ ಯೋಜನೆ ಯಾರಿಗೆ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಹಲ್ಲು, 4ಕ್ಕಿಂತ ಹೆಚ್ಚು ಹಲ್ಲು ಯಾರಲ್ಲಿ ಇರೋದಿಲ್ವಲ್ಲ ಅಂಥವರಿಗೆ, ಯಾರು ಇದನ್ನ ದಂತ ಭಾಗ್ಯ ಯೋಜನೆಯನ್ನು ಉಪಯೋಗಿಸ್ಕೋಬಹುದು ಅಂತ ಹೇಳ್ತೀನಿ, ಕೇಳ್ಕೊಳ್ಳಿ. BPL ಕಾರ್ಡ್ ಯಾರತ್ರ ಇರುತ್ತಲ್ಲ ಅವರು ಈ ಯೋಜನೆಯನ್ನು ಲಾಭವನ್ನು ಪಡ್ಕೋಬಹುದು. ಅವರು ನಮ್ಮ ಕಾಲೇಜಿಗೆ ಬರಬೇಕಾದ್ರೆ BPL ಕಾರ್ಡು, ಆಧಾರ್ ಕಾರ್ಡು, ಎರಡೂ ಪಾಸ್ಪೋರ್ಟ್ ಸೈಜ್ ಫೋಟೋಸ್ ತಗೊಂಡು ಬರಬೇಕು. ಅದೇ ರೀತಿ ನಿಮ್ಮ ಊರಿನ ಹತ್ರ ಯಾವುದಾದ್ರೂ PHC ಅಥವಾ CHC ಇರ್ತದಲ್ಲ, ಅವ್ರ ಹತ್ರ ಒಂದು ಲೆಟರ್ ತಗೊಂಡು ಆ CHC ಸೀಲ್ ತಗೊಂಡು ಬಂದರೆ ಇಲ್ಲಿ ದಂತ ಭಾಗ್ಯ ಯೋಜನೆ ಅಡಿಯಲ್ಲಿ ನಿಮಗೆ ಅದು ಫ್ರೀ ಆಗ್ತದೆ. ಈವನ್ ಆಯುಷ್ಮಾನ್ ಭಾರತ್ ಯೋಜನೆ ಅಡಿ ಇದು ಬರುವಂತಹ ಏನ್ ಚಿಕಿತ್ಸೆ ಇದೆಯಲ್ಲ, ಇದನ್ನ ಪಡೆದುಕೊಳ್ಳಿಕ್ಕೆ ಯಾರು ಅರ್ಹರು? ಅದಕ್ಕೆ ಯಾರಾದ್ರೂ ಅರ್ಹರಿದ್ದಾರೆ. ಹೌದು, ಅಂದ್ರೆ ಆಯುಷ್ಮಾನ್ ಭಾರತ್ ಇಂದ ಇದ್ರ ಇನ್ಶೂರೆನ್ಸ್ ಮಾಡಿಸ್ಕೊಂಡವರು ಬರುತ್ತಲ್ಲ. ಹಲೋ, ನಮಸ್ತೆ. ಹಲೋ ಹಲೋ ಹಲೋ ಹಲೋ ನಮಸ್ತೆ. ಹಲೋ ನಮಸ್ತೆ ಮೇಡಮ್. ನಮಸ್ಕಾರ ಸ್ನೇಹಿತರೆ, ರೇಡಿಯೋ ಸ್ವಲ್ಪ ದೂರ ಇಡಿ, ಮಾತಾಡಿ. ಏನ್ ಪ್ರಶ್ನೆ? ನಮ್ಮ 4 ಕಾಲ ಹೋಗ್ಯಾವ್ರ ಮೇಡಮ್. ಆದ್ರ ಈ ದಂತ ಭಾಗ್ಯ ಯೋಜನೆ ಅಂತಿರಲ್ಲ, ಹಾಗೆ ಸರ್ಕಾರಿಯಲ್ಲಿ ಅಷ್ಟೇ ಐತ್ರಿ, SDM ಬರ್ಬೇಕಾಯ್ತು. SDM ಅಲ್ಲಿನೂ ಇದೆ ಇವ್ರೆ, ಅದನ್ನೇ ಇವಾಗಿನ ಮಾಹಿತಿ ನೀಡದೆ ಅಲ್ಲ ನಾನು. SDM ಅಲ್ಲಿನೂ ದಂತ ಭಾಗ್ಯ ಯೋಜನೆ ಬರ್ತದೆ. ನೀವು BPL ಕಾರ್ಡ್, ಆಧಾರ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ ತಕೊಂಡ್ ಬಂದ್ರೆ ಮಾಡಬಹುದು ಅದನ್ನ. ಆಯ್ತ್ರಿ. ಈಗ ಸಮೀಪದ ಸರ್ಕಾರಿ ಆಸ್ಪತ್ರೆ ಒಳಗಿಲ್ಲ ಅಂದ್ರೆ ಅದ್ರೊಳಗೂ ಇರ್ತದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ದಂತ ವೈದ್ಯರಿದ್ರೆ ಅಲ್ಲಿನೂ ನೀವು ಹೋಗಿ ಕಾಂಟ್ಯಾಕ್ಟ್ ಮಾಡಬಹುದು ಅವ್ರ ಹತ್ರ. ಹೌದ್ರಿ. ಹಲೋ ಹಲೋ ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ನಾವು ಚಿಕ್ಕುಡಿಯಿಂದ ಮಾತಾಡೋದ್ರಿ, ಜೋಂಬಿ ಅಂತಂದ್ರಿ. ಮೇಡಮ್, ಈಗ ನಮ್ದು ಏಜ್ ಒಂದು 48 ಐತ್ರಿ, ಮತ್ತ ಈಗ ದೌಡಿ ಹಲ್ಲು ಒಂದೆರಡು ಬಳಕಾಗ್ಯಾವ್ರಿ. ಓಕೆ. ಆಮೇಲೆ ಏನ್ರಿ ಉನ್ನಾಕ ಹತ್ರ ಸ್ವಲ್ಪ ಯಾವಾಗ್ರಿ ಜುಮ್ ಹೊಡೆದಂಗ ಸೌರಿ, ಆದ್ರೆ ಖಾಯಮೇನ ಇಲ್ರಿ ಯಾವಾಗ್ರಿ ಆಗ್ತಿ? ಓಕೆ. ಓಕೆ. ಏನಂತಂದ್ರೆ ಜುಮ್ ಅನ್ನೋದು ಹಲ್ಲು ಹುಳುಕಾಗಿರೋದ್ರಿಂದನೇ ಆಗಿರ್ಬೋದು, ಇಲ್ಲಾಂತಂದ್ರೆ ಹಲ್ಲು ಸವಕಳಿಯಿಂದನೂ ಸಹ ಆಗಿರಬಹುದು. ಅದನ್ನ ನೀವು ಒಂದ್ಸಲ ತಪಾಸಣೆ ಮಾಡಿಸಿದ್ರೆ, ಎಕ್ಸ್ರೇ ಬೇಕಾದ್ರೆ ಎಕ್ಸ್ರೇನೂ ಸಹ ಮಾಡಬೇಕಾಗ್ತದೆ. ಮಾಡಿ ನೋಡಿ ಏನ್ ಮಾಡ್ಬೇಕು ಅಂತ ಹೇಳಿ ವೈದ್ಯರು ನೋಡಿದ್ಮೇಲೆ ಹೇಳಲಿಕ್ಕೆ ಬರ್ತದೆ. ಅದು ಅದು ತುಂಬಾ ಈಗ ನೋಡಿ, ಅದು ತುಂಬಲಿಕ್ಕೆ ಬರ್ಲಾರ್ದಂತ ಪರಿಸ್ಥಿತಿ ಇತ್ತು ಅಂತಂದ್ರೆ ಹಲ್ಲು ತೆಗೆಸ್ಬೇಕಾಗ್ತದೆ. ಏನಾಗೋದಿಲ್ಲ, ಅದೆಲ್ಲ ಒಂದು ಮೂಢನಂಬಿಕೆ ಇವ್ರೆ. ಹಲ್ಲು ತೆಗೆದ್ರೆ ಕಣ್ಣಿನ ಮೇಲೆ ಏನು ಎಫೆಕ್ಟ್ ಆಗೋದಿಲ್ಲ. ಹಲೋ ಹಲೋ ನಮಸ್ತೆ, ಎಸ್ಟೀಮ್ ಡಾಕ್ಟರ್. ಹಲೋ ಮೇಡಮ್, ಹೇಳಿ, ಯಾರು ಮಾತಾಡೋದು? ಕೇಳಿ ಪ್ರಶ್ನೆ. ಕೊಡಿ. ಹಲೋ ಮೇಡಮ್. ಹಾ ಹೇಳಿ. ನಮ್ದ ಈಗ ಒಂದ್ 24 ವರ್ಷ ಆತ್ರಿ ಹಲ್ಲು ಹೋಗ್ಯಾವ್ರಿ. ಅದ ಎದ್ದು ದೌಡಿ ಹಲ್ಲು ಹೋಗ್ಯಾವ್ರಿ ಬಂಡ್ಯಾನ. ಓಕೆ. ಅದಕ್ಕೆ ಮೇಡಮ್ ಅಲ್ಲಿ ನಿಮ್ ದವಾಖಾನಿಗೆ ಬರ್ಬೇಕಂದ್ರೆ? ಹಾ ಬನ್ನಿ, ದವಾಖಾನಿಗೆ ಬನ್ನಿ, ಹಾಕ್ತೇವೆ. ಅದೇ ಹೇಳಿದ್ನಲ್ಲ, 4 ಕನಿಷ್ಠ 4 ಹಲ್ಲುಗಳಿಲ್ಲ ಅಂತಂದ್ರೆ ಫ್ರೀ ಆಗಿ ಆಗ್ತದೆ ದಂತ ಭಾಗ್ಯ ಯೋಜನೆ ಅಡಿ. 1-2 ಹಲ್ಲಿದ್ರೆ ಆಗ್ಲಿಕ್ಕಿಲ್ಲ. ಎರಡೇ ಹಲ್ಲು ಅಂತಂದ್ರೆ, ಅಂದ್ರೆ ಸರ್ಕಾರದವರು ಮಾಡಿರೋ ರೂಲ್ಸ್ ಆ ತರ ಇದೆ. 4ಕ್ಕಿಂತ ಹೆಚ್ಚು ಹಲ್ಲು ಇಲ್ಲ ಅಂತಂದ್ರೆ ದಂತ ಭಾಗ್ಯದ ಯೋಜನೆ ಅಡಿ ಬರ್ತದೆ ಅದು. ಏನ್ ಹೇಳಿ? ಹೌದೌದು, ಆದ್ರೆ ಹಾಕೋದು ತೆಗೆಯೋದು ಹಲ್ಲಿಗೆ ಬಹಳ ಕಡಿಮೆ ಇರ್ತದೆ. SDM ದವಾಖಾನೆಯಲ್ಲಿ ಅಷ್ಟೇನ್ ಹೆಚ್ಚು ಚಾರ್ಜಸ್ ಇರಂಗಿಲ್ಲ. ಒಂದ್ಸಲ ಬಂದು ತೋರಿಸ್ಕೊಳ್ಳಿ ನೀವು. ಹಲೋ ಹಲೋ ಹೇಳಿ. ಎಸ್ಡಿಎಂ ಡಾಕ್ಟರ್ ಅಂತ? ಹೌದು. ಹೇಳಿ. ಹಿರಿಯ ನಾಗರಿಕರ ಬಾಯಿಯ ಆರೋಗ್ಯ ಅಂತ ಇತ್ತು. ಈಗ ತುಂಬಾ ವಿಚಾರಗಳನ್ನ ತಿಳಿಸಿದರೆ ಅದ್ರ ಜೊತೆಗೆ ಈಗ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಜನ. ಈಗ ಮತ್ತೆ ಹೇಳೋದಕ್ಕಿಂತ ಪ್ರಶ್ನೆಗಳನ್ನ ಕೇಳೋಣ ನಾಡಗೀರವ್ರೆ. ಅಲ್ಲ, ಅದನ್ನ ಹೇಳಿದ್ದಾರೆ ಈಗ ಡಾಕ್ಟರು. ಪ್ರಶ್ನೆಗಳು ಬರ್ತಾ ಇದಾವೆ, ಜನರಿಗೆ ಸ್ಪಂದಿಸಬೇಕಲ್ಲ ಅವರ ಸಮಸ್ಯೆಗಳಿಗೆ. ಇಷ್ಟೊತ್ತು ಹೇಳಿದ್ದಾರೆ, ಅದ್ರ ಬಗ್ಗೆ ಮಾತಾಡಿದ್ದಾರೆ ಮಾತಾಡಿದ್ದಾರೆ. ಹಲೋ, ನಮಸ್ತೆ. ಹಲೋ, ಹೇಳಿ ಪ್ರಶ್ನೆ ಕೇಳಿ. ಏನು ಮೇಡಮ್? ನಮ್ದೀಗ 20 ಇಯರ್ಸ್ ಮೇಡಮ್. ನಮ್ದು ಈಗ ಚಳದೂರ್ ಸೈಡ್ ಹಲ್ಲು ಇರತ್ತಲ್ರಿ ಮೇಡಮ್, ಆ ಹಲ್ಲು ಅವು ಫ್ರಂಟ್ಗೆ ಒಂದ್ ಹಲ್ಲಿನ ಮುಂದ್ ಇನ್ನೊಂದ್ ಹಲ್ಲು, ಒಂದ್ ಹಲ್ಲಿನ ಜಾಗ ಎರಡ್ ಹಲ್ ಬಂದ್ಬಿಟ್ಟವ್ ಮೇಡಮ್. ಅದು ನೀವ್ ಒಂದ್ಸಲ ಎಸ್ ಡಿ ಎಂ ದವಾಖಾನೆಗೆ ಬಂದು ತೋರ್ಸ್ರಿ, ಅದೇ ಎಕ್ಸ್ರೇ ಬೇಕಾಗ್ತದ ಏನು ಅಂತ ಹೇಳಿ ನೋಡಿ, ನಾವು ನಿಮ್ಗೆ ಸೂಕ್ತವಾದ ಚಿಕಿತ್ಸೆಯನ್ನ ನೀಡ್ತೇವೆ. ಯಾವಾಗ್ಲೂ ಅವೈಲೇಬಲ್ ಇರ್ತಾರ ಮೇಡಮ್ ಡಾಕ್ಟರ್? ಎಲ್ಲ ಯಾವಾಗ್ಲೂ ಅವೈಲೇಬಲ್ ಇರ್ತೇವೆ, ಶನಿವಾರ ಅರ್ಧ ದಿನ ಇರತ್ತಷ್ಟೇ. ಹಲೋ, ಹಲೋ, ನಮಸ್ತೆ ಮೇಡಮ್. ಹಲ್ಲನ್ನ ಗಟ್ಟಿಯಾಗಿ ಇಟ್ಕೊಳ್ಬೇಕಾದ್ರೆ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು ಅದನ್ನ ಸ್ವಲ್ಪ ಹೇಳ್ಬೇಕಾಗಿತ್ತು. ಹಲ್ಲನ್ನ ಗಟ್ಟಿಯಾಗಿ ಇಟ್ಕೊಳ್ಳಿಕ್ಕೆ ಮತ್ತೆ ಆರೋಗ್ಯಕರವಾಗಿ ಇಟ್ಕೊಳ್ಳೋದು ಬಹಳ ಸಿಂಪಲ್ ಆಗಿರುವಂತದ್ದು. ದಿನಕ್ಕೆ 2 ಸಾರಿ ಬ್ರಷ್ ಮಾಡಿ, ನಿಮ್ಮ ಒಸಡನ್ನು ಮತ್ತೆ ನಾಲಿಗೆಯನ್ನು ಸ್ವಚ್ಛವಾಗಿ ಇಟ್ಕೊಳ್ಳಿ. ಏನಾದರೂ ತಿಂದ ಮೇಲೆ ಅಥವಾ ಚಾ ಹಾಲು ಏನಾದರೂ ಕುಡಿದ ಮೇಲೆ ಬಾಯಿ ಮುಕ್ಕಳಿಸಿ. ಹಲ್ಲಿನ ನಡುವೆ ಏನಾದರೂ ಸಿಕ್ಕೊಂಡಾಗ ಪಿನ್ ಹಾಕೋದು, ಕಡ್ಡಿ ಹಾಕೋದು ಅಂಥವೆಲ್ಲ ಮಾಡಬೇಡಿ. ಪೌಷ್ಟಿಕ ಆಹಾರ ತಿನ್ನಿ. ಈ ಚಿಪ್ಸು, ಬಿಸ್ಕೆಟ್, ಚಾಕ್ಲೇಟ್ ಅಂಥವನ್ನೆಲ್ಲ ಅವಾಯ್ಡ್ ಮಾಡಬೇಕು. ಹಾಂ, ಇಷ್ಟು ಮಾಡಿದರೆ ನಿಮ್ಮ ಆರೋಗ್ಯ ಚೆನ್ನಾಗಿರ್ತದೆ ಬಾಯಿಂದ. ಹಲೋ, ಹೇಳಿ, ಯಾರು ಮಾತಾಡೋದು? ಹೇಳಿ. ನಮ್ಮ ಅಂತಿಯವರು ತಾಗಿನ ಹಲ್ಲಿಗಾರಿಗಿನ ನಾಲ್ಕು ಇದನ್ನ ಏನೋ ಪಿ ಎಚ್ ಸಿ ಏನೋ ಅಂದ್ರಿ, ಯಾವ ಕಡೆ ತರದ್ರಿ ಡಾಕ್ಟರ್? ಈಗ ಪಿ ಎಚ್ ಸಿ ಅಂತ ಇರತ್ತಲ್ಲಮ್ಮ, ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಂತ ಹೇಳಿ ಇರ್ತದಲ್ಲ, ನಿಮ್ ಊರಲ್ಲಿ ಇದೆಯಾ? ಅಲ್ಲಿ ದಂತ ಚಿಕಿತ್ಸರ ಡಾಕ್ಟರ್ ಇದ್ರಂದ್ರೆ, ಹಲ್ಲಿನ ಡಾಕ್ಟರ್ ಇದ್ರೆ ಅವ್ರ ಹತ್ರ ಹೋಗಿ ಒಂದ್ ಲೆಟರ್ ತಗೊಂಡ್ ಬರ್ಬೇಕು. ನಿಮ್ದು ಬಿ ಪಿ ಎಲ್ ಕಾರ್ಡ್ ಇತ್ತಂತಂದ್ರೆ ಬಿ ಪಿ ಎಲ್ ಕಾರ್ಡ್, ಆಧಾರ್ ಕಾರ್ಡ್, 2 ಪಾಸ್ಪೋರ್ಟ್ ಸೈಜಿನ ಫೋಟೋ, ಮತ್ತೆ ನಿಮ್ದು ಪಿ ಎಚ್ ಸಿ ಅನ್ನಲ್ಲ ಅಲ್ಲಿಂದ ಒಂದು ಪತ್ರ ತಗೊಂಡ್ ಬಂದ್ರೆ ದಂತ ಭಾಗ್ಯದ ಯೋಜನೆ ಕೆಳಗೆ ಹಲ್ ಹಾಕೊಡ್ತೇವೆ ನಾವು ಎಸ್ ಡಿ ಎಂ ದವಾಖಾನೆಯಲ್ಲಿ. ಅದು ಅದೇ ಹೇಳಿದ್ನಲ್ಲ ಅವಾಗ್ಲೇನೆ, ಈ ನೀವು ಸರಿಯಾಗಿ ನೀರ್ ಕುಡಿತಿರಲ್ಲ, ಬರೀ ಮಾತ್ರೆಗಳಿಂದ ಆಗುತ್ತೆ ಅಂತಲ್ಲ, ಇತ್ತೀಚೆಗೆ ಜನಗಳು ನೀರ್ ಕುಡಿಯೋದು ಕಮ್ಮಿ ಮಾಡ್ಬಿಟ್ಟಿದ್ದಾರೆ. ಚೆನ್ನಾಗಿ ನೀರ್ ಕುಡೀರಿ, ದಿನಕ್ಕೆ 2-3 ಲೀಟರ್ ನೀರು ಅವಾಗವಾಗ ಕುಡಿದ್ರೆ ಸಹ ಬಾಯಿ ಒಣಗೋದು ಕಮ್ಮಿ ಆಗ್ತದೆ. ಹಲೋ, ಹಲೋ, ಹೇಳಿ, ಯಾರು ಮಾತಾಡೋದು? ಇಲ್ಲಿ ದಾವಣಗೆರೆಯಿಂದ ರೀ. ಹಾ, ನಮ್ದು ಮೇಡಮ್ ಒಂದು ಪ್ರಾಬ್ಲಮ್ ಆಗೈತೆ ರೀ. ಹೇಳ್ರಿ, ಏನಾಯ್ತು? ಕೆಳಗಡೆ ಸೆಟ್ ಪೂರ್ತಿ ಹೋಗಿದಾವ್ ರೀ. ಏನಾಯ್ತು? ಕೆಳಗಡೆ ಸೆಟ್ ಪೂರ್ತಿ ಹಲ್ಲು ಹೋಗಿದಾವ್ ರೀ. ಓಕೆ. ಹಾ, ಮೇಲ್ಗಡೆದು 4 ದೌಡಿ ಹಲ್ಲು ಹೋಗಿದಾವ್ ರೀ. ಓಕೆ. ಊಟ ಮಾಡೋ ಸ್ವಲ್ಪ ಅದು ಏನ ಪ್ರಾಬ್ಲಮ್ ಆಗಕ್ಕಿಲ್ಲ ಅಲ್ರಿ, ಮ್ಯಾಗಿನಲ್ಲಿ ಕೆಳಗಿನ ಹೊಸಡಿಗೆ ಇದನ್ನ ಮಾಡಿದ್ರ ಒಳ್ಳೇದೇನ್ ಮಾಡ್ಬೋದಪ್ಪ ನೀವು ಅಂತಂದ್ರೆ, ಯಾವ್ಯಾವ ಹಲ್ಲು ಹೋಗಿದಾವಲ್ಲ ಅದಕ್ಕೊಂದ್ ಸೆಟ್ ಹಾಕಿಸ್ಕೊಂಡ್ಬಿಡ್ರಿ, ಚೆನ್ನಾಗಿರ್ತದೆ. ಇಲ್ಲಾಂದ್ರೆ ಆಹಾರನು ಅಗಿಲಿಕ್ ಸರಿ ಆಗೋದಿಲ್ಲ ಅಲ್ಲ, ನೀವು ಊಟ ಸರಿಯಾಗಿ ಮಾಡಿಲ್ಲ ಅಂತಂದ್ರೆ ನಿಮ್ ದೇಹದ ಆರೋಗ್ಯ ಎಲ್ಲ, ನಿಮ್ದು ಇಮ್ಯುನಿಟಿ ಎಲ್ಲ ಕಡಿಮೆ ಆಗೋಗ್ಬಿಡ್ತದೆ, ರೋಗ ನಿರೋಧಕ ಶಕ್ತಿ ಕಮ್ಮಿ ಆಗೋಗ್ಬಿಡ್ತದೆ. ಅದಕ್ಕೆ ಫಸ್ಟ್ ಒಂದ್ ಸೆಟ್ ಹಾಕಿಸ್ಕೊಂಡ್ಬಿಡ್ರಿ, ಎಲ್ಲ ಸರಿ ಹೋಗ್ತದೆ. ಹಾ, ಅವನ್ನು ಹಾಕಿಸ್ಕೊಳ್ರಿ, ಕೆಳಗಡೆದು ಫುಲ್ ಸೆಟ್ ಹಾಕಿಸ್ಕೊಂಡ್ಬಿಡ್ರಿ. ಏನ್ ಹೇಳಿ? ಎಷ್ಟು ಆಗ್ಬೋದು? ನೀವು ಬಿ ಪಿ ಎಲ್ ಕಾರ್ಡ್ ಇತ್ತಂತಂದ್ರೆ ನಿಮ್ಗೆ ಫ್ರೀ ಮಾಡ್ಕೊಡ್ತದೆ ದಂತ ಭಾಗ್ಯ ಯೋಜನೆ ಅಡಿ. ಹಾ, ಇಲ್ಲ ಅಂತಂದ್ರೆ ಬೇರೆ ಬೇರೆ ವೆರೈಟಿ ಇದಾವೆ, ನಿಮ್ಗೆ 3,000 ರಿಂದ 20,000 ತನಕ ಆಗ್ಬಹುದು. ನಾಲ್ಕು ಹಲ್ಲಿಗೆ ಅಂತಂದ್ರೆ ನಿಮಗೆ 1,000 ಆಗ್ತದೆ. ಹಲೋ, ಹಲೋ, ವಿಜಯಪುರದ ಬಾಬುರಾವ್ ಕುಲಕರ್ಣಿ ಅಂತ ಹೇಳ್ರಿ. ಈಗ ನನ್ಗ 74 ವಯಸ್ಸ, ಆಮೇಲೆ ಒಂದು 70-80% ಎಲ್ಲಾ ಹಲ್ಲ ಹೋಗ್ಯಾವ. ಆದ್ರೆ ನಾ ಯಾವ ಹಲ್ಲು ಹಾಕ್ಸೊಂಡಿಲ್ಲ ಮತ್ತೆ ಯಾವ್ದು ನನ್ಗೆ ಸಮಸ್ಯೆ ಇಲ್ಲ. ಆದ್ರೆ ಅದಕ್ಕೆ ಹಲ್ಲು ಹಾಕ್ಸೋದು ಅವಶ್ಯ ಬಿಟ್ಟು ನಡೀತದೆ. ಇಷ್ಟ ಹೊತ್ತಿಗೆ ಹಾಕಿಸ್ಕೊಂಡಿದ್ರೆ ಒಳ್ಳೇದಿರ್ತಾ ಇತ್ತು ನನ್ನ ಪ್ರಕಾರ ನೀವು. ಬಟ್ ನಾವು ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತೀವಿ, ಅಂದ್ರೆ ಲೇಟ್ ಆದ್ರೇನು ಪರವಾಗಿಲ್ಲ ಅಂತ ಹೇಳಿ. ಈಗನೂ ಸಹ ನೀವು ಬಂದು ಅದು ಚಿಕಿತ್ಸೆ ತಪಾಸಣೆ ಮಾಡಿಸ್ಕೊಳ್ಬೇಕು. ಯಾಕಂದ್ರೆ ಇಷ್ಟು ವರ್ಷ ನೀವು ಹಲ್ಲಿಲ್ದಲೆ ಬಹಳ ವರ್ಷ ಇತ್ತು ಅಂತಂದ್ರೆ ಒಸಡಿ ಸೌದೋಗ್ಬಿಟ್ಟಿರತ್ತೆ ಆ ಹಲ್ ಸೆಟ್. ಜಲ್ದಿ ಆಗಿದ್ದೀನಿ ಮತ್ತೆ ಇನ್ನೇನು ಒಂದು ಪ್ರಾಬ್ಲಮ್ ಅಂದ್ರೆ ಕಟ್ಟಕ್ಕೆ ರೊಟ್ಟಿ ಅದು ಇದು ಇದ್ದು ತಿನ್ಲಿಕ್ಕೆ ಆಗುದಿಲ್ಲ ಅಷ್ಟೇ. ಹೌದೌದು ಉಳಿದೇನು ಡೈಜೆಷನ್ ಉಳಿದ ಯಾವ್ದು ಪ್ರಾಬ್ಲಮ್ ಇಲ್ಲ. ಆಮೇಲೆ ಹಲ್ಲಿಂದು ನೋವು ಇದು ಹಾಗೇನು ಇಲ್ಲ, ಯಾವ್ದು ಸಮಸ್ಯೆ ಇಲ್ಲ. ಈ ಕಾರಣಕ್ಕಾಗಿ ನಾನು ಹಲ್ಲನ್ನ ಹಾಕಿಸಿಕೊಂಡಿಲ್ಲ ಅಷ್ಟೇ. ಆದ್ರೆ ನಾವು ದಂತ ವೈದ್ಯರಾಗಿದ್ದಕ್ ಸಲುವಾಗಿ ನಾವು ಆರೋಗ್ಯ ಹಲ್ಲುಗಳಿದ್ರೆ ಆರೋಗ್ಯ ಹೆಚ್ಚಾಗಿರ್ತದೆ ಅನ್ನೋದು ನಮ್ಮ ಅಭಿಪ್ರಾಯ. ಅದು ನೀವು ಸರಿ ಹೇಳಿದ್ರಿ. ಹಲೋ ಹಲೋ ಹಲೋ ಹೇಳಿ. ನಾವು ಮುರು ತಾಲೂಕಿನಿಂದ ಮಾತಾಡಿದ್ರಿ ಮೇಡಮ್. ಹೇಳಿ. ವಯಸ್ಸು 59 ರೀ. ಅದು ನನ್ನ 8 ಹಲ್ಲು ಹೋಗಿದಾವ್ರಿ. ಹಾಕ್ಬಹುದ್ರಿ, ಅದನ್ನ ಹೇಳಿದ್ನಲ್ಲ ನೀವು, ಆಧಾರ್ ಕಾರ್ಡ್ ಮತ್ತು ಬಿಪಿಎಲ್ ಕಾರ್ಡ್ ತಗೊಂಡ್ ಬಂದ್ರೆ ಹಾಕ್ಬಹುದು. ಬಿಪಿಎಲ್ ಕಾರ್ಡ್ ಇದ್ದವರಿಗೆ ದಂತ ಭಾಗ್ಯ ಯೋಜನೆ ಲಾಭ ಪಡ್ಕೊಳ್ಳಿಕ್ಕೆ ಸಾಧ್ಯ. ಆಧಾರ್ ಕಾರ್ಡ್, ಬಿಪಿಎಲ್ ಕಾರ್ಡ್, ಪಾಸ್ಪೋರ್ಟ್ ಸೈಜ್ ಫೋಟೋ, ಮತ್ತೆ ನಿಮ್ದು ಪಿಎಚ್ ಸಿ ಇಂದ ಒಂದು ಲೆಟರ್ ಸೀಲ್ ಇರುವಂತದ್ದು. ರೇಷನ್ ಕಾರ್ಡ್ ಏನ್ ಬೇಡ ಅಂದ್ರೆ? ರೇಷನ್ ಕಾರ್ಡ್ ಬೇಕಾಗಿಲ್ಲ. ಹಲೋ ನಮಸ್ತೆ, ಎಸ್ ಡಿ ಎಂ ಆರೋಗ್ಯ ಸಂವಾದ. ಹಲೋ ರೀ, ಹೇಳಿ. ನಾ ಪಡ್ಕೊಂಡಿ ಅಂದ್ರೆ ನಾವು ಬಾಳ್ಬಿಟ್ಟಾಗ್ರಿ ಫಸ್ಟ್ ಆಕ್ಸಿಡೆಂಟ್ ಅಲ್ಲಿ. ಅವ ಸ್ವಲ್ಪ ಹೇಳ್ತಾರೆ 16 ವರ್ಷ ಆಯ್ತು ಹಲ್ಲು ಹಾಕಿದ್ರಿ. 16 ವರ್ಷ ಆಯ್ತು ಹಲ್ಲು ಹಾಕಿಸ್ಕೊಂಡಿದ್ದೀರಾ? ಮುಖ್ಯ ಸತ್ತ ಎರಡು ಸತ್ತವ್ರಿ. ಮತ್ತೆ ಯಾರು ಸತ್ತವ್ರಿ? ಸರಿಯಾಗಿ ಕೇಳ್ತಾ ಇಲ್ಲ ರೀ ನೀವು ಮಾತಾಡೋದು. ಹಲೋ ಹಲೋ ಹೇಳಿ. ಅವ್ರ ನಮ್ಮ ಮನೆಯವ್ರಿ. ಅವ್ರಿಗೆ 70 ವರ್ಷ ಆಗ್ಯಾವ್ರಿ. 16 ವರ್ಷ 18 ವರ್ಷ ಆತ ಹಲ್ಲು ಹಾಕಿಸ್ರಿ. ಬಾಗಲಕೋಟಿ ಶಿವಕುಮಾರ್ ದವಾಖಾನೆ ಹಾಕ್ಸಿದ್ರಿ. ಅಲ್ಲಿ ಏನ್ ಬಾಗ ಖರ್ಚು ಬಂದಿಲ್ರಿ ನಮಗಾಗ. ಈಗ್ರಿ ಒಂದ್ ಜೋಡ ಬಾಳಾಗಾನ ಮತ್ ಒಂದ್ ಜೋಡ ಹೊಂದ್ ಲಾರ್ಕ ಅದನ್ನೊಂದ್ ಕುಡಿಸ್ಯಾರ ಅವ್ರ. ಈಗ ಅಲ್ಲಿ ಬಂದ್ರ ಇವ್ರ ಆಯ್ತಿ ಹಲ್ಲಿನ ಸೆಟ್ ಮಾಡಿಸ್ಕೊಡ್ತೀರನ್ರಿ? ಆಯ್ತು, ಅದು ಸರಿ. ಅದು ಒಂದ್ 10 ವರ್ಷ ಆದ್ಮೇಲೆ ಹಲ್ಲಿನ ಸೆಟ್ ಸೌದ್ ಹೋಗ್ಬಿಟ್ಟಿರತ್ತೆ. ನಾವ್ ದಿನ ಅಗ್ದು ಎರಡನೇ ಜೋಡ ಆದ್ರಿ. ಹಾ ಆಗ್ಲಿ, ಪರವಾಗಿಲ್ಲ. ಕೆಲವರು ಜಾಸ್ತಿ ಆಗಿಯೋದ್ರಿಂದ ಸವಿತವೆ ಬೇಗನೆ. ನೀವು ಬಂದ್ರೆ ಎಸ್ ಡಿ ಎಂ ದಂತ ಮಹಾವಿದ್ಯಾಲಯಕ್ ಬಂದ್ರೆ ನಾವು ಮಾಡ್ಕೊಡ್ಬೋದು. ಈಗ ಯಾರು ಬರ್ದ್ರಿ? ಹಾ, ಎಸ್ಡಿಎಂ ಹಾಸ್ಪಿಟಲ್ ಧಾರವಾಡ ಸತ್ತೂರಲ್ಲಿ ಇದೆಯಲ್ಲ, ಅಲ್ಲಿ ಬನ್ನಿ ಅಂತ ಅವ್ರು ಹೇಳ್ತಾ ಇದ್ದಾರೆ. ನಿಮ್ಮ ಹತ್ತಿರದ ದಂತ ವಿದ್ಯಾಲಯದಲ್ಲೂ ತಾವು ದಂತ ಆಸ್ಪತ್ರೆಯಲ್ಲಿ ಕೂಡ ತಾವು ಚಿಕಿತ್ಸೆಯನ್ನ ಪಡೆದುಕೊಳ್ಬಹುದು. ಕೇಳುಗರೆ, ಇಷ್ಟೊತ್ತು ಹಿರಿಯ ನಾಗರಿಕರ ಬಾಯಿ ಆರೋಗ್ಯದ ಜಾಗೃತಿ ಕುರಿತಂಗೆ ಅನೇಕ ವಿಷಯಗಳನ್ನು ತಿಳ್ಕೊಂಡ್ರಿ. ನಿಮ್ಮ ಸಮಸ್ಯೆಗಳಿಗೆ ಸ್ಪಂದಿಸಿದವರು ಡಾಕ್ಟರ್ ಹೇಮಾ ಟಿ ಎಸ್. ಇವರು ಸೋಮವಾರದಿಂದ ಶನಿವಾರ ತನಕ ಆಸ್ಪತ್ರೆಯೊಳಗೆ ಸಿಗ್ತಾರೆ. ದೂರವಾಣಿ ಸಂಖ್ಯೆ 0836 2 4 1 4 2. ಆಸ್ಪತ್ರೆಯ ಯಾವುದೇ ವಿಚಾರಣೆಗೆ ದೂರವಾಣಿ ವಿನಿಮಯ ಕೇಂದ್ರದ ಸಂಖ್ಯೆ 0836 2 4 7 7 7 7 ಅಥವಾ 2 3 2 1 0 0 0 ಅಥವಾ 7 1 8 7 0 0 0. ಈ ವಾರದ ಪ್ರಶ್ನೆ: ಒಸಡಿನ ರೋಗಕ್ಕೂ ದೇಹದ ಆರೋಗ್ಯಕ್ಕೂ ಸಂಬಂಧ ಇದೆಯೋ ಇಲ್ಲವೋ? ಪ್ರಶ್ನೆ ಮತ್ತೊಮ್ಮೆ: ಒಸಡಿನ ರೋಗಕ್ಕೂ ದೇಹದ ಆರೋಗ್ಯಕ್ಕೂ ಸಂಬಂಧ ಇದೆಯೋ ಇಲ್ಲವೋ? ಉತ್ತರವನ್ನ ಪೋಸ್ಟ್ ಕಾರ್ಡ್ನಲ್ಲಿ ಬರೆದು ಕಳುಹಿಸುವವರ ಸಂಪೂರ್ಣ ವಿಳಾಸ, ದೂರವಾಣಿ ಸಂಖ್ಯೆ ಅಥವಾ ಮೊಬೈಲ್ ಸಂಖ್ಯೆಯೊಂದಿಗೆ ಈ ಮುಂದೆ ಹೇಳುವ ವಿಳಾಸಕ್ಕೆ ಕಳುಹಿಸ್ರಿ. ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ವಿಳಾಸ ಮತ್ತೊಮ್ಮೆ: ಪ್ರಾಂಶುಪಾಲರು, ಎಸ್ಡಿಎಂ ವೈದ್ಯಕೀಯ ಕಾಲೇಜು, ಮಂಜುಶ್ರೀನಗರ, ಸತ್ತೂರು, ಧಾರವಾಡ 5800009. ಕಾರ್ಯಕ್ರಮದ ನಂತರ 10 ದಿನದೊಳಗೆ ತಲುಪುವ ಉತ್ತರಗಳನ್ನು ಬಹುಮಾನಕ್ಕೆ ಪರಿಗಣಿಸಲಾಗುತ್ತದೆ. ದಿನಾಂಕ 14ರಂದು ಕೇಳಿದ ಪ್ರಶ್ನೆ, ತಲೆ ಸುತ್ತುವಿಕೆಗೆ ಪ್ರಥಮ ಚಿಕಿತ್ಸೆ ಏನು? ಸರಿಯಾದ ಉತ್ತರ